ఎలె మానవా హరి హరి గోవునాను హరి హరి గోవునాను జనపద పశువైద్య ಸ್ಥಿತಿಯನ್ನು ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನು ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಬಿಟ್ಟರೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ರೈತ ಬಾಂಧವರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ 11ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ನಮ್ಮ ರಾಸುಗಳಿಗೆ ಕಿರಿಕಿರಿ ಉಂಟು ಮಾಡತಕ್ಕಂತಹ ಹೆಗಲುಬಾವು ಹಾಗೂ ಕುಂದು ರೋಗದ ಬಗ್ಗೆ ಅಥವಾ ಸೆಲೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ದಿನ ಜಾನುವಾರುಗಳನ್ನ ಹಿಂಡಿ ಹಿಪ್ಪೆ ಮಾಡುವ ಚಪ್ಪೆ ರೋಗ ಹಾಗೂ ಹಲವಾರು ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡತಕ್ಕಂತಹ ಮೂಗುರಿ ರೋಗಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಚಪ್ಪೆ ರೋಗ ಬಹುತೇಕ ಪಶುಪಾಲಕರಿಗೆ ತುಂಬಾ ಚೆನ್ನಾಗಿ ತಿಳಿದಿರತಕ್ಕಂತಹ ರೋಗ ಅಂದ್ರೆ ಈ ಚಪ್ಪೆ ರೋಗ. ಬಹುಶಃ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿರತಕ್ಕಂತಹ ಉಳುಮೆ ರಾಸುಗಳಿಗೆ, ಹಸುಗಳಿಗೆ, ಮಣಕಗಳಿಗೆ ಇದ್ದಕ್ಕಿದ್ದಂಗೆ ಚಪ್ಪೆ ಭಾಗದಲ್ಲಿ ಊತ ಕಾಣಿಸಿಕೊಂಡು ತುಂಬಾ ನೋವನ್ನ ಉಂಟು ಮಾಡತಕ್ಕಂತ ಒಂದು ಕೆಟ್ಟ ಕಾಯಿಲೆ ಈ ಚಪ್ಪೆ ರೋಗ. ಬಹುಶಃ ಈ ರೋಗದ ಬಗ್ಗೆ ತಿಳಿದಿಲ್ಲದೆ ಇರೋರು ತುಂಬಾನೇ ಕಮ್ಮಿ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇವಾಗಲೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಕರುಗಳಿಗೆ, ಮಣಕಗಳಿಗೆ ಹಾಗೂ ಉಳುಮೆ ರಾಸುಗಳಿಗೂ ಕೂಡ ಬರೆ ಹಾಕ್ತಕ್ಕಂತ ಪದ್ಧತಿ ರೂಢಿನಲ್ಲಿದೆ. ಸೊ ಯಾಕೆ ಈ ರೀತಿ ಬರೆ ಹಾಕ್ತೀರಿ ಅಂತ ನಾವು ಕೇಳಿದಾಗ ಬಹುತೇಕ ರೈತರು ಉತ್ತರ ಕೊಡೋದು ಚಪ್ಪೆ ರೋಗ ಬರದೇ ಇರಲಿ ಅಂತ ನಾವು ಹೀಗೆ ಮಾಡ್ತೀವಿ ಅಂತ. ವಿಶೇಷವಾಗಿ ಚಪ್ಪೆ ಭಾಗಕ್ಕೆ ಮತ್ತೆ ಮುಂದ್ಗಡೆ ಮಾಂಸಖಂಡಗಳಿಗೆ ಅವರು ಬರೆ ಎಳಿತಾರೆ. ಆದ್ರೆ ಈ ಬರೆ ಎಳೆಯೋದ್ರಿಂದ ಈ ರೋಗ ಖಂಡಿತ ವಾಸಿಯಾಗೋದಿಲ್ಲ. ಹಾಗಾಗಿ ಈ ರೋಗದ ಬಗ್ಗೆ ಸ್ವಲ್ಪ ವೈಜ್ಞಾನಿಕ ಮಾಹಿತಿಯನ್ನ ಇವತ್ತಿನ ದಿನ ನೋಡೋಣ. ಕ್ಲಾಸ್ಟ್ರೀಡಿಯಂ ಅಂತಕ್ಕಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಒಂದು ನಂಜು ರೋಗ ಈ ಚಪ್ಪೆ ರೋಗ. ಈ ಕ್ಲಾಸ್ಟ್ರೀಡಿಯಂ ರೋಗಾಣು ಜಾನುವಾರುಗಳ ಮಾಂಸಖಂಡಗಳಲ್ಲಿ ಸೇರಿಕೊಂಡು ಆ ಭಾಗದಲ್ಲಿ ಗಾಳಿ ಇಲ್ಲದೆ ಇರತಕ್ಕಂತ ವಾತಾವರಣದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಹೊಂದ್ಬಿಟ್ಟು ಆ ಮಾಂಸಖಂಡಗಳ ಉರಿಯೂತವನ್ನು ಉಂಟು ಮಾಡುತ್ತೆ. ಹಾಗಾಗಿ ಚಪ್ಪೆಯ ಭಾಗದಲ್ಲಿ ಹೆಚ್ಚಾಗಿ ಉರಿಯೂತ ಕಾಣಿಸ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಚಪ್ಪೆ ರೋಗ ಅಂತ ಹೇಳಿ ಕರಿತೀವಿ. ಈ ರೋಗ ಕಾಣಿಸಿಕೊಂಡ 2-3 ದಿನಗಳಲ್ಲೇ ತುಂಬಾ ಬೇಗ ಉಲ್ಬಣಗೊಂಡ್ಬಿಟ್ಟು ನೀವು ಸರಿಯಾದ ಚಿಕಿತ್ಸೆಯನ್ನು ಕೊಡದೆ ಹೋದ್ರೆ ಜಾನುವಾರುಗಳು ಮರಣ ಹೊಂದತಕ್ಕಂತ ಪ್ರಮಾಣ ಕೂಡ ಸಾಕಷ್ಟು ಜಾಸ್ತಿನೇ ಇದೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಹೀಗೆ 2 ವರ್ಷಗಳ ಮುಂಚೆ ನಮ್ಮದೇ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕು, ಹೊಳೆ ನರಸೀಪುರ ತಾಲೂಕು ಹಾಗೂ ಅರಕಲಗೂಡು ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಈ ರೋಗೋದ್ರೇಕ ಉಂಟಾಗಿತ್ತು. ನಾವು ಕೂಡ ಆ ಸಂದರ್ಭದಲ್ಲಿ ಹೋಗಿ ಕೆಲವೊಂದು ಜಾನುವಾರುಗಳನ್ನು ನೋಡ್ಕೊಂಡು ಬಂದ್ವಿ, ಅಲ್ಲಿಂದ ಕೆಲವು ಮಾದರಿಗಳನ್ನ ಸಂಗ್ರಹಣೆ ಮಾಡಿದ್ವಿ. ಸೊ ಹಾಗಾಗಿ ಈ ರೋಗದ ಬಗ್ಗೆ ನಮ್ಮ ರೈತರೆಲ್ಲರಿಗೂ ಮಾಹಿತಿ ಇರಬೇಕು ಹಾಗೂ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡಿರಬೇಕು. ಹಾಗಾದ್ರೆ ಏನು ಈ ರೋಗದ ಲಕ್ಷಣಗಳು ತಿಳ್ಕೊಳ್ಳೋಣ. ಸ್ನೇಹಿತರೆ, ಆರಂಭದಲ್ಲಿ ಈ ರೋಗ ಬಂದಾಗ ವಿಪರೀತ ಜ್ವರ ಬರ್ತದೆ. ಜಾನುವಾರುಗಳಿಗೆ ವಿಪರೀತವಾದ ಜ್ವರ ಇರ್ತದೆ. ಮೇವು ತಿನ್ನೋದನ್ನ ಬಹುತೇಕ ಬಿಟ್ಟೇ ಬಿಡ್ತವೆ ಆ ಜ್ವರದ ಒಂದು ಹೊಡೆತಕ್ಕೆ. ಹಾಗೇನೆ ಹಿಂಗಾಲು ಹಾಗೂ ಮುಂಗಾಲುಗಳಲ್ಲಿ ಸುಪುಷ್ಟವಾಗಿ ಬೆಳೆದಂತಹ ಮಾಂಸಖಂಡಗಳಲ್ಲಿ, ಅಂದ್ರೆ ಈ ಚಪ್ಪೆ ಭಾಗದ ಮಾಂಸಖಂಡಗಳಿರ್ಬಹುದು ಅಥವಾ ತೊಡೆಯ ಭಾಗದ ಮಾಂಸಖಂಡಗಳು, ಹಿಂಭಾಗದ ಮಾಂಸಖಂಡಗಳು, ಇವೆಲ್ಲವೂ ಕೂಡ ಊದ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅವು ಊದ್ಕೊಳ್ಳೋದು ಯಾಕಪ್ಪ ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಈ ಕ್ಲಾಸ್ಟ್ರೀಡಿಯಂ ಜಾತಿಯ ರೋಗಾಣುಗಳು ಮಾಂಸಖಂಡಗಳ ಒಳಭಾಗದಲ್ಲಿ ಸೇರಿಕೊಂಡು ಅಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ಅಲ್ಲಿ ವೃದ್ಧಿ ಆಗ್ತಾ ಆಗ್ತಾ ಅವುಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಕೆಲವು ನಂಜು ಪದಾರ್ಥಗಳು ಈ ಒಂದು ಉರಿಯೂತಕ್ಕೆ ಕಾರಣ ಆಗುತ್ತೆ. ನಿಧಾನವಾಗಿ ಈ ಸ್ನಾಯುಗಳು ಅಥವಾ ಮಾಂಸಖಂಡಗಳು ಕೊಳಿತ ಬರ್ತವೆ. ಕೊಳಿತ ಕೊಳಿತ ಏನಾಗುತ್ತೆ, ಅಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ. ಆ ಗಾಳಿ ತುಂಬಿಕೊಂಡಾಗ ನಿಮ್ಗೇನಾಗುತ್ತೆ, ಆ ಭಾಗವನ್ನ ನಿಮ್ಮ ಕೈಯಿಂದ ಚೆನ್ನಾಗಿ ಸವರ್ತಾ ಬಂದ್ರೆ ಅದೊಂಥರ ಚರಪರ ಚರಪರ ಅಂತ ಒಂದು ಸದ್ದು ಮಾಡ್ತದೆ. ಕೆಲವೊಂದು ಸಂದರ್ಭದಲ್ಲಿ ಈ ಮಾಂಸಖಂಡಗಳ ಹೊರಭಾಗದ ಚರ್ಮ ಒಡ್ಕೊಂಡು ಅಲ್ಲಿಂದ ಕೀವು ಬರಲಿಕ್ಕೂ ಕೂಡ ಆರಂಭ ಆಗ್ಬಹುದು. ಸೊ ಈ ಲಕ್ಷಣಗಳು ಕಂಡು ಬಂದಾಗ, ಅಂದ್ರೆ ನಿಮ್ಮ ಜಾನುವಾರುಗಳ ಚಪ್ಪೆ ಭಾಗ ಇರಬಹುದು ಅಥವಾ ಏನು ಮುಂಭಾಗದ ತೊಡೆಗಳಿರ್ಬೋದು, ಈ ಮಾಂಸಖಂಡಗಳು ಊದ್ಕೊಳ್ತಕ್ಕಂಥದ್ದು ಜ್ವರ ಬರೋದು ಬಂದಾಗ ಖಂಡಿತ ನಿರ್ಲಕ್ಷ್ಯ ಮಾಡಬಾರದು. ಈ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ಲಭ್ಯ ಇದೆ. ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ, ಬ್ಯಾಕ್ಟೀರಿಯಾ ಸೋಂಕಿಗೆ ನಮ್ಮಲ್ಲಿ ಸೂಕ್ತ ಚಿಕಿತ್ಸೆ ಖಂಡಿತವಾಗ್ಲೂ ಇದೆ, ಆದರೆ ವೈರಾಣು ಸೋಂಕುಗಳಿಗೆ ಅಷ್ಟು ಸರಿಯಾದ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇಲ್ಲ. ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರೋದ್ರಿಂದ ನಿಜವಾಗ್ಲೂ ಒಳ್ಳೆಯ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ. ನೀವು ತಕ್ಷಣ ನುರಿತ ಪಶುವೈದ್ಯರನ್ನ ಕರೆಸಿಕೊಂಡು ಅವರಿಂದ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಆಂಟಿಬಯೋಟಿಕ್ಸ್ ಜೀವ ನಿರೋಧಕ ಚುಚ್ಚುಮದ್ದುಗಳನ್ನ ದೇಹಕ್ಕೂ ನೀಡಬೇಕಾಗುತ್ತೆ. ಜೊತೆಯಲ್ಲಿ ಎಲ್ಲಿ ಈ ರೀತಿ ಚಪ್ಪೆ ಊದ್ಕೊಂಡಿರುತ್ತೋ ಅಥವಾ ಮಾಂಸಖಂಡಗಳು ಉರಿಯೂತಕ್ಕೆ ಒಳಗಾಗಿರುತ್ತೋ ಅಲ್ಲಿಗೆ ಕೂಡ ನಾವು ಔಷಧಿಯನ್ನ ಹಾಕಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ನೀವು ಖಂಡಿತ ತಡ ಮಾಡದೇನೆ ಪಶುವೈದ್ಯರನ್ನ ಕರೆಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿಸಬೇಕು. ಜೊತೆಗೆ ರೋಗ ಬಾರದೇ ಇರೋ ಹಾಗೆ ತಡೆಗಟ್ಟುವುದು ಬಹಳ ಮುಖ್ಯ ಆಗ್ತದೆ. ಈ ಚಪ್ಪೆ ರೋಗಕ್ಕೆ ನಾವು ಎಲ್ಲಾ ಪ್ರದೇಶಗಳಲ್ಲೂ ಪ್ರತಿ ವರ್ಷನೂ ಲಸಿಕೆ ಹಾಕತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ ಭಾಗದಲ್ಲಿ ಈ ಚಪ್ಪೆ ರೋಗದ ತೀವ್ರತೆ ಇದೆಯೋ, ಅಂದ್ರೆ ಈಗ ನಾನಾಗ್ಲೇ ಹೇಳಿದೆ 2 ವರ್ಷಗಳ ಹಿಂದೆ ನಮ್ಮ ಹಾಸನ ಜಿಲ್ಲೆನಲ್ಲೇ ಕಾಣಿಸಿಕೊಂಡಿತ್ತು ಅಂತ ಹೇಳಿ, ಹಾಗಾಗಿ ಹಾಸನ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ರೈತರು ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಈ ರೋಗದ ವಿರುದ್ಧ ಲಸಿಕೆಯನ್ನ ಪಶುವೈದ್ಯರಿಗೆ ಹೇಳಿಬಿಟ್ಟು ಕಡ್ಡಾಯವಾಗಿ ಹಾಕಿಸಿಕೊಂಡ್ರೆ ಈ ರೋಗ ಬರೋದನ್ನ ನಾವು ಬಹುತೇಕವಾಗಿ ತಡೆಗಟ್ಟಬಹುದು. ಒಂದ್ ಪಕ್ಷ ನಾವು ಲಸಿಕೆ ಹಾಕಿಸಿಕೊಂಡಿಲ್ಲ, ಬಂದಿದೆ ಅಂತ ಅನ್ಕೊಂಡ್ರೆ ಚಿಕಿತ್ಸೆ ಅಂತೂ ಇದ್ದೇ ಇದೆ, ಆದ್ರೆ ತಕ್ಷಣ ನಾವು ಪಶುವೈದ್ಯರನ್ನ ಕರೆಸಬೇಕಾಗತ್ತೆ. ಯಾಕೆ ಅಂತಂದ್ರೆ ತಡ ಆರಿಸಲು ಕೂಡ ವ್ರಣ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ದನಗಳು ಸಾಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ನೀವೇನು ಬರೆ ಹಾಕ್ತೀವಿ ಅಂತ ಕೇಳಿದ್ರೆ ಹೇಳ್ತೀರಿ, ಆ ಬರೆ ಹಾಕ್ತಕ್ಕಂತ ಮೂಢನಂಬಿಕೆಯನ್ನ ದಯವಿಟ್ಟು ಬಿಟ್ಟುಬಿಡಿ. ಬರೆ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಬರೆ ಹಾಕೋದ್ರಿಂದ ಚಪ್ಪೆ ರೋಗವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾದರೂ ಮನೆ ಮದ್ದು ಮಾಡಬಹುದಾ ಡಾಕ್ಟ್ರೆ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಕೆಲವು ಮನೆ ಮದ್ದುಗಳಿದೆ. ಈ ಮನೆ ಮದ್ದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ಮೊದಲು ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಅದರ ಜೊತೆ ಜೊತೆಯಲ್ಲಿ ಈ ಕೆಲವು ಮನೆ ಮದ್ದುಗಳನ್ನು ಕೂಡ ನಾವು ಪ್ರಯೋಗ ಮಾಡಿದ್ರೆ ರೋಗವನ್ನ ಬೇಗ ನಾವು ವಾಸಿ ಮಾಡಿಕೊಳ್ಬಹುದು, ನಿಮ್ಮ ಜಾನುವಾರುಗಳು ಮತ್ತೆ ಮೊದಲಿನ ತರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಏನ್ ಮಾಡಬಹುದು ಅಂತಂದ್ರೆ, ಮೊದಲನೇದಾಗಿ 1 ಸೇರಿನಷ್ಟು ಬಾಳೆ ಹೂವು, ಬಾಳೆಯ ಎಳೆ ಹೂವನ್ನ 1 ಸೇರು ತಗೊಳ್ಳಿ, 1 ಕೆಜಿ ಈರುಳ್ಳಿ ತಗೊಳ್ಳಿ, ಆಮೇಲೆ ಕೇತಕಿ ಗಡ್ಡೆ ಅಂತ ಹೇಳ್ತಾರೆ, ಬಹುಶಃ ಕೇದಗೆ ಹೂವಿನ ಗಡ್ಡೆ ಇರಬಹುದು, ಈ ಕೇತಕಿ ಗಡ್ಡೆಯನ್ನು 1 ಕೆಜಿ ತಗೊಳ್ಳಿ, 1/4 ಚಮಚ ಜೀರಿಗೆ ಹಾಕೊಳ್ಳಿ. ಇಷ್ಟೊಂದು ಈ 4 ಐಟಮ್ಸ್ ಅನ್ನ, ಬಾಳೆ ಹೂವು, ಈರುಳ್ಳಿ, ಕೇತಕಿ ಗಡ್ಡೆ ಹಾಗೂ 4 ಚಮಚ ಜೀರಿಗೆ, ಇದನ್ನ 1 ಲೀಟರ್ ಮಜ್ಜಿಗೆನಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಬೆಳಿಗ್ಗೆ ಒಂದ್ಸಲ 3 ದಿವಸಗಳ ಕಾಲ ಕುಡಿಸಿ, ದಿನಕ್ಕೆ ಒಂದೇ ಸಲ ಸಾಕು, ಬೆಳಿಗ್ಗೆ ಹೊತ್ತು 3 ದಿನಗಳ ಕಾಲ ಕುಡಿಸಿದ್ರೆ ಏನಾಗುತ್ತೆ, ಈ ಒಂದು ಕಾಯಿಲೆಯ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಡಾಕ್ಟರ್ದು ಇಂಜೆಕ್ಷನ್ಸ್ ಮಾತ್ರೆ ಏನ್ ಕೊಟ್ಟಿರ್ತಾರೆ ಅದನ್ನು ಕೂಡ ಕೊಟ್ಟರು ಏನ್ ತೊಂದರೆ ಇಲ್ಲ. ನಮ್ಗೆ ಇವೆಲ್ಲ ಕೇತಕಿ ಗಡ್ಡೆ ಅವೆಲ್ಲ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ, ನಿಮ್ಗೇನಾದ್ರೂ ಈ ಮುಂಗ್ರು ಬಳ್ಳಿ ಅಂತ ನಿಮ್ಮೂರಲ್ಲಿ ಸಿಕ್ಕಿದ್ರೆ ಈ ಮುಂಗ್ರು ಬಳ್ಳಿ ರಸವನ್ನ 1/10 ಚಮಚ ಅಂದ್ರೆ ಈ ಬಳ್ಳಿಯನ್ನ ಚೆನ್ನಾಗಿ ಹಿಂಡ್ಕೊಂಡು ರಸ ತೆಗಿಬೇಕು, 1/10 ಚಮಚ ರಸ ತಗೊಳ್ಳಿ. ಹಾಗೇನೆ ಕತ್ತಾಳೆ ಅಂತೂ ಎಲ್ಲಾ ಕಡೆ ಇದ್ದೇ ಇರುತ್ತೆ, ಈ ಕತ್ತಾಳೆಯ ತಿರುಳನ್ನ ಅಥವಾ ರಸವನ್ನು ಕೂಡ 1/10 ಚಮಚದಷ್ಟು ತಗೋಬೇಕು. ಜೊತೆಗೆ 1/8 ಚಮಚ ಸಾಸಿವೆ, ಸಾಸಿವೆಯನ್ನು ಕುಟ್ಬಿಟ್ಟು ಈ ರಸಕ್ಕೆ ಸೇರಿಸ್ಕೊಳ್ಳಿ. ಮುಂಗ್ರು ಬಳ್ಳಿ ರಸ ಹಾಗೂ ಕತ್ತಾಳೆ ರಸಕ್ಕೆ 8 ಚಮಚ ಸಾಸಿವೆಯನ್ನು ಕುಟ್ಟಿ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 1/2 ಚಮಚದಷ್ಟು ರಾಗಿ ಹಿಟ್ಟನ್ನು ಬೆರೆಸ್ಬಿಟ್ಟು ಕಲಸಿಬಿಡಿ. ಇದಕ್ಕೆ ಕಲಸಿದ್ದೇನು ಸುಮಾರು 1/4 ಲೀಟರ್ ಅಥವಾ 1/4 ಲೀಟರ್ ಆಗ್ಬಹುದು. ಇದರಲ್ಲಿ 1/2 ಭಾಗವನ್ನ ನಾವು ಗೊಟ್ಟದ ಮೂಲಕ ರಾಸಿಗೆ ಎತ್ತಬೇಕು, ಕುಡಿಸ್ಬಿಟ್ಟು ಇನ್ನು ಉಳಿದಿದ್ದ 1/2 ಭಾಗನ ಯಾವ ಚಪ್ಪೆ ಭಾಗದಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ಉರಿಯೂತ ಕಾಣಿಸಿಕೊಂಡಿದೆ, ನೋವಿದೆ, ಆ ಜಾಗಕ್ಕೆ ಚೆನ್ನಾಗಿ ಹಚ್ಚುತ್ತಾ ಬನ್ನಿ. ಸೊ ಇದನ್ನು ಕೂಡ ನೀವು 3-4 ದಿನಗಳ ಕಾಲ ಮಾಡಿದ್ರೆ ರೋಗದ ತೀವ್ರತೆ ಬೇಗ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಸುಲಭವಾದ ಔಷಧಿ ಹೇಳಬೇಕು ಅಂತಂದ್ರೆ, 1 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, 1/2 ಚಮಚದಷ್ಟು ಕಾಳುಮೆಣಸನ್ನು ತಗೊಳ್ಳಿ. ರಕ್ತಸ ಬಾಳೆ ಅಂತ ಹೇಳ್ತಾರೆ ಈ ದಪ್ಪದಾಗಿ ಬೆಳೀತಕ್ಕಂತ ಒಂದು ಬಾಳೆ, ಈ ರಕ್ತಸ ಬಾಳೆಯ ರಸವನ್ನು ತಗೋಬೇಕಂದ್ರೆ 1 ಪಟ್ಟೆ ರಕ್ತಸ ಬಾಳೆ ತಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅಥವಾ ನೀವು ಮಿಕ್ಸಿ ಮಾಡಿಕೊಂಡು ರಸವನ್ನು ತಗೊಳ್ಳಿ. ಆ ರಸಕ್ಕೆ 1/2 ಚಮಚ ಸುಣ್ಣ ಬೆರೆಸ್ಕೊಳ್ಳಿ. ಸೊ 1 ಗಡ್ಡೆ ಬೆಳ್ಳುಳ್ಳಿ, 2 ಚಮಚ ಕಾಳುಮೆಣಸು, 1 ಪಟ್ಟೆ ರಕ್ತಸ ಬಾಳೆಯಿಂದ ತೆಗೆದಿರ್ತಕ್ಕಂಥ ರಸ, ಇದಕ್ಕೆ 1/2 ಚಮಚ ಸುಣ್ಣವನ್ನು ಬೆರೆಸ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಔಷಧಿ ತಯಾರು ಮಾಡ್ಕೊಳ್ಳಿ. ಈ ಔಷಧಿಯನ್ನು ಕೂಡ ಬಾಯಿಗೆ ನೇರವಾಗಿ ಕೊಟ್ಟು ತಿನ್ನಿಸ್ತಕ್ಕಂಥದ್ದು, ದಿನಕ್ಕೆ 4 ಸಲ ತರ 3 ದಿನಗಳ ಕಾಲ ನಾವು ಇದನ್ನು ನೀಡಿದ್ರೆ ಈ ಚಪ್ಪೆ ರೋಗದ ಒಂದು ಪರಿಣಾಮಗಳು ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಸೊ ಈ ರೀತಿಯಾಗಿ ರಾಸುಗಳನ್ನ ಹಿಂಡಿ ಹಿಪ್ಪೆ ಮಾಡತಕ್ಕಂಥ ಚಪ್ಪೆ ರೋಗಕ್ಕೆ ನಾವು ಪಶುವೈದ್ಯರ ಚಿಕಿತ್ಸೆಯ ಜೊತೆ ಜೊತೆಗೆ ಕೆಲವು ಮನೆ ಮದ್ದುಗಳನ್ನು ಕೂಡ ಮಾಡಬಹುದು. ನೆನಪಿಡಿ, ಇದಕ್ಕೆ ಸೂಕ್ತವಾದ ಲಸಿಕೆ ಲಭ್ಯ ಇದೆ. ಎಲ್ಲಿ ಈ ರೋಗದ ತೀವ್ರತೆ ಇದೆಯೋ ಅಲ್ಲಿ ಮರೆಯದೆ 1 ವರ್ಷಕ್ಕೊಂದು ಸಲ ಲಸಿಕೆಯನ್ನ ನಿಮ್ಮ ರಾಸುಗಳಿಗೆ ಹಾಕಿಸ್ಕೋಬೇಕಾಗ್ತದೆ. ಇವತ್ತು ನಾವು ತಿಳ್ಕೋಬೇಕಾಗಿರೋ 2ನೇ ಕಾಯಿಲೆ ಅಂತಂದ್ರೆ, ಜಾನುವಾರುಗಳಿಗೆ ತೀರಾ ಕಿರಿಕಿರಿ ಉಂಟು ಮಾಡತಕ್ಕಂತ ಮೂಗುರಿ ಅಂತಕ್ಕಂತ ಕಾಯಿಲೆ. ಇದಕ್ಕೆ ಕೆಲವರು ಮೂಗುಣ್ಣು ಅಂತ ಹೇಳ್ತಾರೆ, ಕೆಲವರು ಪಿನಾಸಿ ಅಂತ ಹೇಳ್ತಾರೆ. ಕಾಯಿಲೆ ಒಂದೇನೆ, ಯಾವುದೇ ಹೆಸರಿದ್ರು ಕೂಡ ಇದರಿಂದ ರಾಸುಗಳಿಗೆ ಕಿರಿಕಿರಿ ಯಾಕಪ್ಪ ಆಗುತ್ತೆ ಅಂತಂದ್ರೆ ನೋಡಿ, ಮೂಗಿನ ಹೊರಳೆಯ ಒಳಭಾಗದಲ್ಲಿ ಸಣ್ಣ ಸಣ್ಣ ಕಾಲಿಫ್ಲವರ್ ಲೈಕ್ ಗ್ರೋತ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಾವೇನು ಹೂಕೋಸಿನ ಗಡ್ಡೆಗಳೇನು ಕಾಣ್ತವೋ ಆ ರೀತಿಯ ಗಡ್ಡೆಗಳು ಮೂಗಿನ ಒಳಭಾಗದಲ್ಲಿ ಉಂಟಾಗ್ಬಿಡುತ್ತೆ. ಒಂದು ಕಡೆ ಮೂಗಿನ ಹೊರಳಿನಲ್ಲಿ ಈ ಗಡ್ಡೆಗಳು ಉಂಟಾಯ್ತು ಅಂದ್ರೆ ಬಹುತೇಕ ಆ ಮೂಗು ಕಂಪ್ಲೀಟ್ ಬ್ಲಾಕೇ ಆಗೋಗ್ಬಿಟ್ಟು ಅದಕ್ಕೆ ಉಸಿರು ಎಳ್ಕೊಳ್ಲಿಕ್ಕೆ ಉಸಿರು ಬಿಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವು ನೋಡಿರ್ಬೋದು, ಕೆಲವೊಮ್ಮೆ ನೀವು ರಾಸುಗಳನ್ನ ಕಟ್ಟಿರ್ತೀರಿ, ಇದ್ದಕ್ಕಿದ್ದಂತೆ ಸರ್ ಭರ್ ಸರ್ ಭರ್ ಅಂತ ಶಬ್ದ ಮಾಡಿಕೊಂಡು ಉಸಿರಾಡ್ತಾ ಇರ್ತವೆ. ಅದರಲ್ಲೂ ನೀವೇನಾದ್ರು ಆರುಳ್ಳಿಕ್ಕೆ ಅಥವಾ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆ ಎತ್ತುಗಳನ್ನ ಹಸುಗಳನ್ನ ಕಟ್ಟಿದ್ರೆ ಆ ಶಬ್ದ ಬರೋದು ಇನ್ನೂ ಜಾಸ್ತಿ ಆಗೋದನ್ನು ಕೂಡ ನೀವು ಗಮನಿಸಿರ್ಬೋದು. ವಿಶ್ರಾಂತಿಯಲ್ಲಿದ್ದಾಗ ಸ್ವಲ್ಪ ಕಮ್ಮಿ ಇರುತ್ತೆ, ಕೆಲಸ ಮಾಡಿಸಿದಾಗ ಈ ಶಬ್ದ ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ನಾವು ಮೂಗುಣ್ಣು ಅಥವಾ ಪಿನಾಸಿ ಅಂತ ಕರಿತೀವಿ. ಯಾವ ರೀತಿ ಬರುತ್ತಪ್ಪ ಈ ಕಾಯಿಲೆ ಅಂತಂದ್ರೆ, ಜಂತುಹುಳುಗಳ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಜಂತುಹುಳುಗಳು ಅಂದ್ರೆ ಬರೀ ಹೊಟ್ಟೆನಲ್ಲಿ ಅಥವಾ ತರುಳಿನಲ್ಲಿ ಮಾತ್ರ ಇರುತ್ತೆ ಅಂತ ಅನ್ಕೋಬೇಡಿ. ಕೆಲವೊಂದು ಜಾತಿಯ ಜಂತುಹುಳುಗಳು, ಜಂತುಹುಳುಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜಂತುಹುಳುಗಳ ಒಂದು ಏನು ಮಧ್ಯಮ ಭಾಗಗಳು ಅಂತ ಹೇಳ್ಬೋದು, ಲಾರ್ವೆ ಅಂತ ಹೇಳ್ತೀವಿ ನಾವು. ನಿಮ್ಗೆ ಗೊತ್ತಿದೆ ಈ ಚಿಟ್ಟೆಗಳ ಜೀವನ ಚರಿತ್ರೆ ಅಂತ ನೀವೆಲ್ಲ ಓದಿರ್ತೀವಿ. ಮೊಟ್ಟೆ ಇರುತ್ತೆ, ಅದು ಕೋಶ ಆಗುತ್ತೆ, ಭಿತ್ತಿ ಆಗುತ್ತೆ, ಕೊನೆಗೆ ಅದು ಬಟರ್ಫ್ಲೈ ಅಥವಾ ಚಿಟ್ಟೆ ಆಗಿ ಹಾರೋಗೋದು. ಹಾಗಾಗಿ ಈ ಜಂತುಹುಳುಗಳಲ್ಲೂ ಕೂಡ ಹಲವಾರು ಹಂತಗಳಿರ್ತವೆ. ಅದರ ಮಧ್ಯಮ ಹಂತದಲ್ಲಿ ಕೆಲವು ಲಾರ್ವಾಗಳು ಏನ್ ಮಾಡ್ತವೆ, ಈ ಮೂಗಿನ ಲೋಳೆ ಪದರ ಏನಿರುತ್ತೆ ಅದನ್ನ ಕೊರೆದು ಬಿಟ್ಟು ಒಳಗಡೆ ಸೇರ್ಕೊಂಡು ಅಲ್ಲಿ ಗಂಟುಗಳನ್ನ ಉಂಟು ಮಾಡ್ತವೆ. ಸೊ ಈ ಗಂಟುಗಳು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ನೀವೇನು ಈ ಹೂಕೋಸಿನ ಗಡ್ಡೆ ನೋಡ್ತಿರಲ್ಲ, ಆ ಗಡ್ಡೆ ತರನೇ ಒಳಗಡೆ ಸಣ್ಣ ಸಣ್ಣ ಗಡ್ಡೆಗಳಾಗಿ ಸೇರ್ಕೊಂಡಿರುತ್ತೆ. ಸೊ ಆ ಗಡ್ಡೆಗಳು ಮೂಗನ್ನು ಸಂಪೂರ್ಣವಾಗಿ ಬಂದ್ ಮಾಡೋದ್ರಿಂದ ಜಾನುವಾರುಗಳಿಗೆ ಉಸಿರಾಡ್ಲಿಕ್ಕೆ ತುಂಬಾನೇ ತೊಂದರೆ ಆಗುತ್ತೆ. ಸೊ ಇದಕ್ಕೆ ನಾವು ಮೂಗುಣ್ಣು ಅಥವಾ ಪಿನಾಸಿ ಅಂತ ಹೇಳ್ತೀವಿ. ಈ ರೋಗ ಅಷ್ಟೇನು ಮಾರಣಾಂತಿಕ ಅಲ್ಲದೆ ಇರಬಹುದು, ಇದರಿಂದ ಏನು ಜಾನುವಾರುಗಳು ಮರಣ ಅಥವಾ ಸಾವನ್ನ ಅಪ್ಪತಕ್ಕಂತಹ ಸಂದರ್ಭ ಬರದೇ ಇರಬಹುದು, ಆದ್ರೆ ತುಂಬಾ ಕಿರಿಕಿರಿ ಆಗುತ್ತೆ, ಆ ಒಂದು ಉಸಿರಾಡ್ಲಿಕ್ಕೆ ತುಂಬಾ ತೊಂದರೆ ಆಗೋದ್ರಿಂದ ಅವುಗಳ ಉತ್ಪಾದಕತೆ ಕೂಡ ದಿನೇ ದಿನೇ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ರೈತರಿಗೂ ಕೂಡ ತುಂಬಾನೇ ಇದರಿಂದ ಕಿರಿಕಿರಿ ಉಂಟಾಗ್ತದೆ. ಏನ್ ಮಾಡಬೇಕು ಈ ಕಾಯಿಲೆ ಬಂದಾಗ, ಇದಕ್ಕೇನಾದ್ರು ಚಿಕಿತ್ಸೆ ಇದೆಯಾ ಅಂತಂದ್ರೆ, ಖಂಡಿತವಾಗ್ಲೂ ಚಿಕಿತ್ಸೆ ಇದೆ. ನಮ್ಮ ಏನು ಅಲೋಪತಿನಲ್ಲಿ ಕೂಡ, ಪಶುವೈದ್ಯದಲ್ಲಿ ಕೂಡ ಒಳ್ಳೆ ಚಿಕಿತ್ಸೆನೇ ಇದೆ. ಇದಕ್ಕೆ ಆಂಥಿಯೋಮಲೀನ್ ಅಂತಕ್ಕಂಥ ಒಂದು ಇಂಜೆಕ್ಷನ್ ಅನ್ನ 3 ದಿನಕ್ಕೆ ಒಂದು ಸಲ ಹಾಗೆ ಒಂದು 3 ಸಲ ಮಾಡಿ, ಜೊತೆಗೆ ಈ ಒಂದು ಏನು ಸಿಸ್ಟೋಜೋಮಾ ಜಾತಿಯ ಜಂತು ಹುಳುಗಳು ಅಂತ ನಾನು ಹೇಳಿದೆ, ಆ ಹುಳುಗಳನ್ನ ನಾಶ ಮಾಡಲಿಕ್ಕೆ ಕೆಲವೊಂದು ಔಷಧಿಗಳು ಕೂಡ ಇದೆ. ಆ ಔಷಧಿಗಳನ್ನ ಕೊಡೋದ್ರಿಂದ ನಾವು ಈ ರೋಗವನ್ನ ಸುಲಭವಾಗಿ ವಾಸಿ ಮಾಡಿಕೊಳ್ಬಹುದು. ಇನ್ನೂ ಒಂದು ಮಾಡ್ತಾರೆ ಈ ಟೈಮಲ್ಲಿ, ಈ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಮೈಲ್ ತುತ್ತ ಬಹುಶಃ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆ ಮೈಲ್ ತುತ್ತದ ಪುಡಿಯನ್ನ ಬೆರಳಲ್ಲಿ ತಗೊಂಡು ಮೂಗಿನ ಹೊರಳೆ ಒಳಗಡೆ, ಎಲ್ಲಿ ಮೂಗು ಬ್ಲಾಕ್ ಆಗಿದೆ ಆ ಹೊರಳೆ ಒಳಗಡೆ ಸೇರಿಸಿಕೊಂಡು ಚೆನ್ನಾಗಿ ಗಸಗಸ ತಿಕ್ಕಿದ್ರೆ ಏನಾಗುತ್ತೆ, ಆ ಗಡ್ಡೆಗಳು, ನಾನು ಹೇಳಿದೆ ಹೂಕೋಸಿನ ರೀತಿ ಗಡ್ಡೆ ಇರ್ತದೆ ಅಂತ, ಆ ಗಡ್ಡೆಗಳು ಹೊಡ್ಕೊಂಡು ರಕ್ತ ಬರುತ್ತೆ, ಉಸಿರಾಡ್ಲಿಕ್ಕೆ ಸ್ವಲ್ಪ ಸರಾಗ ಆಗುತ್ತೆ. ಇದು ಕೂಡ ಒಂದು ಚಿಕಿತ್ಸೆಯನ್ನ ನೀವು ಮನೆಯಲ್ಲಿ ಮಾಡಬಹುದು. ಜೊತೆಗೆ ಕೆಲವೊಂದು ಮನೆ ಮದ್ದುಗಳನ್ನ ಕೂಡ ನಾವು ಪ್ರಯೋಗ ಮಾಡಬಹುದು. ಏನು ಮನೆ ಮದ್ದು ಪ್ರಯೋಗ ಮಾಡಬಹುದು ಅಂತ ನೋಡೋಣ. ದಾಳಿಂಬೆ ಹೂವು, ದಾಳಿಂಬೆ ಹೂವನ್ನ ಚೆನ್ನಾಗಿ ತಿಕ್ಬಿಟ್ಟು ರಸವನ್ನು ತಕ್ಕೋಬೇಕು. ಒಂದು ಕಾಲ್ ಲೋಟ ಅಥವಾ 1/4 ಲೋಟದಷ್ಟು ದಾಳಿಂಬೆ ಹೂವಿನ ರಸ ತಗೊಳ್ಳಿ. ಅದಕ್ಕೆ ತುಳಸಿ ತೊಪ್ಪಿನ ರಸ ಕೂಡ, ತುಳಸಿ ಸೊಪ್ಪನ್ನು ಕೂಡ ಹಿಂಡ್ಕೊಂಡು ರಸ ತಗೊಳ್ಳಿ, ಅದನ್ನು ಒಂದು 1/4 ಲೋಟ ಅಥವಾ 1/4 ಲೋಟ. ಗುಗ್ಗುಳು ಸೊಪ್ಪು ಅಂತ ಹೇಳ್ತಾರೆ ಹಳ್ಳಿ ಕಡೆ, ಈ ಗುಗ್ಗುಳು ಸೊಪ್ಪಿನ ರಸ ಅದು ಸ್ವಲ್ಪ ಒಂದು 2 ಚಮಚದಷ್ಟು. ಹಾಗೇನೆ ಕಾಮಕಸ್ತೂರಿ ಸೊಪ್ಪಿನ ರಸ ಅದು 2 ಚಮಚ. ದಾಳಿಂಬೆ ಹೂವಿನ ರಸ, ತುಳಸಿ ಸೊಪ್ಪಿನ ರಸ, ಗುಗ್ಗುಳ ಸೊಪ್ಪಿನ ರಸ ಹಾಗೂ ಕಾಮಕಸ್ತೂರಿ ಸೊಪ್ಪಿನ ರಸ, ಇವಿಷ್ಟನ್ನು ಕೂಡ ನೀವು ಒಂದು ಚಿಕ್ಕ ಪಾತ್ರೆಯಲ್ಲಿ ಬೆರೆಸ್ಕೊಳ್ಳಿ. ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಒಳಗಡೆ ಮಿಕ್ಸ್ ಮಾಡಿ, ಹಾಗೇನೆ ಪಚ್ಚಕರ್ಪೂರದ ಪುಡಿಯನ್ನ ಒಂದು 2 ಚಮಚದಷ್ಟು ಪಚ್ಚಕರ್ಪೂರದ ಪುಡಿಯನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ತಯಾರಿಸ್ಕೊಳ್ಳಿ. ಈ ರೀತಿ ನೀವು ತಯಾರಿಸಿದಂತ ಔಷಧಿಯನ್ನ ಮೂಗಿನ ಹೊರಳೆ ಒಳಗಡೆ ಬಿಡಬೇಕು, ಒಂದು 4-4 ಹನಿಯಷ್ಟು ದಿನಕ್ಕೆ 2 ಸಲ, ಬೆಳಿಗ್ಗೆ ಸಂಜೆ 2 ಸಲ, ಒಂದು 15 ದಿನಗಳ ಕಾಲ ಮೂಗಿನ ಹೊಳ್ಳೆ ಒಳಗೆ ಬಿಡ್ತಾ ಬಂದ್ರೆ ಈ ಒಂದು ಏನು ಮೂಗಿನ ಒಳಗಡೆ ಗಂಟುಗಳು ಇರ್ತವೆ ಅವು ಕರಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ ತಜ್ಞರು, ಈ ರೀತಿ ನೀವು ಮೂಗಿನ ಒಳಗೆ ಔಷಧಿಯನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಹದ್ದಿನ ಪುಕ್ಕವನ್ನ ತಗೊಂಡು ಅದರಲ್ಲಿ ಈ ಔಷಧಿಯನ್ನು ಅದ್ಕೊಂಡು ಬಿಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸಾಧ್ಯವಾದ್ರೆ ಆ ರೀತಿ ಮಾಡಿದ್ರೆ ಒಳ್ಳೇದು. ಜೊತೆಗೆ ಇದಕ್ಕೆ ಕೆಲವೊಂದು ಹೋಮಿಯೋಪತಿ ಚಿಕಿತ್ಸೆ ಕೂಡ ಇದೆ, ಬೆಲ್ಲೋಡೋನಾ ಅಂತ ಹೇಳ್ತಾರೆ. ಆ ಬೆಲ್ಲೋಡೋನಾ ಮಾತ್ರೆಗಳನ್ನ ಕೂಡ ನೀವು ಬೆಳಗ್ಗೆ 10, ಸಂಜೆ 10 ಅಥವಾ ರಾತ್ರಿ 10, ದಿನಕ್ಕೆ 3 ಸಲ 10 ಗುಳಿಗೆಗಳನ್ನ ಒಂದು 4 ದಿನಗಳ ಕಾಲ ಕೊಡೋದ್ರಿಂದ ಕೂಡ ನಾವು ಈ ಒಂದು ಕಾಯಿಲೆಯನ್ನ ನಿರ್ವಹಣೆ ಮಾಡಬಹುದು. ಸೊ ಸ್ನೇಹಿತರೆ, ಇವತ್ತಿನ ದಿನ ನಾವು 2 ಕಾಯಿಲೆಗಳ ಬಗ್ಗೆ, ಅದರ ಲಕ್ಷಣಗಳು ಜೊತೆಗೆ ಅದರ ಚಿಕಿತ್ಸೆಗಳ ಬಗ್ಗೆ ತಿಳ್ಕೊಂಡ್ವಿ. ಒಂದು ಚಪ್ಪೆ ರೋಗ ಹಾಗೂ ಮೂಗು ಹುಣ್ಣು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಅನುಮಾನಗಳಿದ್ದಲ್ಲಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೇರವಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9008599 2 9 0 0 8 5 9 8 8 3 2. ಮುಂದಿನ ವಾರ ಮತ್ತೆ ಎರಡು ಕಾಯಿಲೆಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರಾ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಹೇಳ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರನಾಗಿ ಕೆಲಸ ಮಾಡುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹಾಸನ ಡಿಸ್ಟಿಕ್ ಮತ್ತು ಬೆಂಗಳೂರು ಮತ್ತು ರಾಮನಗರ ಅಂತ ಏರಿಯಾದಲ್ಲಿ ತುಂಬಾ ಹಾವಳಿ ಆಗ್ತಾ ಇದೆ. ಅದೇನಪ್ಪ ಅಂತಂದ್ರೆ ರೋಗೋಸ್ ವೈಟ್ ಫ್ಲೈ ಅಂತ ಹೇಳ್ಬಿಟ್ಟು. ಇದೇನ್ ಮಾಡುತ್ತೆ ಅಂತಂದ್ರೆ ರಸವನ್ನ ಹೀರುವಂತಹ ಕೀಟ. ರಸವನ್ನ ಹೀರುವಾಗ ಅದೇನ್ ಮಾಡುತ್ತೆ, ಅಂಟನ್ನ ಬಿಡುತ್ತೆ. ಅಂಟನ್ನು ಬಿಡುವಾಗ ಏನಾಗುತ್ತೆ, ಆ ಸಿಲಿಂಡರ್ ಅನ್ನೋದೊಂದು ಬಂದ್ಬಿಟ್ಟು ಎಲ್ಲ ಕರ್ರ ಕಪ್ಪಾಗಿ ಕಾಣಿಸ್ಕೊಳ್ಳುತ್ತೆ. ಈ ಕಪ್ಪಾಗಿರೋದ್ರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತುಂಬಾ ಕುಂಠಿತ ಆಗುತ್ತೆ. ಅದರಿಂದ ಮತ್ತೇನಾಗುತ್ತೆ, ಯಾವುದೇ ರೀತಿಯ ಉತ್ಪತ್ತಿ ಆಗಿರಲ್ಲ. ಗಿಡ ಕೊರಗುತ್ತೆ. ಗಿಡ ಕೊರಗದ ಮೇಲೆ ನಮಗೆ ಹಳ್ಳು ಕಟ್ಟೋದು ಮತ್ತೆ ಎಳ್ನೀರು ಬಿಡುವಂತದ್ದು ಸಂಖ್ಯೆ ಎಲ್ಲ ಉದುರೋಗುತ್ತೆ. ಈ ನಿಟ್ಟಿನಲ್ಲಿ ತುಂಬಾ ತೆಂಗು ಬೆಳೆಗಾರರಲ್ಲಿ ಬಹಳ ಹಾನಿಯನ್ನು ಉಂಟು ಮಾಡಿದೆ. ಇದು ನಮ್ಮ ದೇಶೀಯ ಹುಳ ಅಲ್ಲ, ಕೀಟ ಅಲ್ಲ, ಇದು ಹೊರದೇಶ ಬಂದಿರೋದ್ರಿಂದ. ಮೋರ್ ಓವರ್ ಇದು ನಮಗೆ ಕಲ್ಪವೃಕ್ಷ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಕೀಟನಾಶಕವನ್ನ ಬಳಕೆ ಮಾಡಬಾರದು. ಈ ನಿಟ್ಟಿನಲ್ಲಿ ನಾವು ಏನೇ ಬಳಕೆ ಮಾಡಿದ್ರೆ ಹತೋಟಿ ತರಬೇಕಂದ್ರೆ ಬೇವಿನ ಹೆಣ್ಣೆಯನ್ನ ಸಿಂಪಡಣೆ ಮಾಡಬೇಕು. ಅದು 2-3 ಎಂಎಲ್ ಒಂದು ಲೀಟರ್ ನೀರಿನಲ್ಲಿ ಎಷ್ಟು ಬೇಕೋ ಅಷ್ಟು ದ್ರಾವಣವನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಒಂದು ಹತೋಟಿಗೆ ತರಬಹುದು. ಇದಲ್ಲದೆ ನಾವು ಇದನ್ನ ಹೆಂಗಪ್ಪ ತಡಕಟ್ಕೋಬೇಕಂತಂದ್ರೆ ಭೂಮಿಯನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಬೇವಿನಿಂಡಿ ಆಗಿರ್ಬೋದು, ಎರೆಹುಳ ಗೊಬ್ಬರ, ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಿಶ್ರಣ ಮಾಡಿ ಅದರ ಜೊತೆಗೆ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ತೀವಿ, ಅಥವಾ ಟ್ರೈಕೋಡರ್ಮ್ ಆಗಿರ್ಬೋದು, ಬೆಸಿಲಸ್ ಆಗಿರ್ಬೋದು, ಸೂಡೋಮಸ್, ಈ ಸೂಕ್ಷ್ಮಣಜೀವಗಳನ್ನು ಮಿಶ್ರಣ ಮಾಡಿ ಪ್ರತಿ ಒಂದು ಗಿಡಕ್ಕೆ 2-3 ಪುಟ್ಟಿಯನ್ನ ಸುತ್ತು ಬಿಡಿಸಿ ಅದನ್ನು ಹಾಕಿದ್ದಲ್ಲಿ ಗಿಡಕ್ಕೆ ತಾಕತ್ ಬರುತ್ತೆ, ಪೋಷಕಾಂಶಗಳು ದೊರಕುತ್ತೆ, ತಡ್ಕೊಂಡು ಇದು ಸ್ಟ್ರಾಂಗ್ ಆಗಿ ಇರುತ್ತೆ. ಈ ಹುಳ ಹೆಂಗ್ ಕಂಟ್ರೋಲ್ ಮಾಡುತ್ತೆ, ಈ ಸ್ಟ್ರಾಂಗ್ನೆಸ್ ಅಲ್ಲಿ ದೃಢತನದಲ್ಲಿ, ಆಮೇಲೆ ಪರಭಕ್ಷ ಕೀಟಗಳು ಪರತಂತ್ರ ಕೀಟ ಆ ಕೀಟವನ್ನ ಕಂಟ್ರೋಲ್ ಮಾಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೇನಾದ್ರು ವಿಚಾರ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಅನ್ನ ಬರ್ಕೊಳ್ಳಿ, 7022229781. ಇನ್ನೊಂದ್ಸರಿ 7022229781. ನಮಸ್ಕಾರಗಳು ಎಲ್ಲರಿಗೂ. ಇದುವರೆಗೆ ಹಾಸನ ತಾಲೂಕು ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದ ಡಾಕ್ಟರ್ ಟಿ ನಾಗರಾಜ ಅವರಿಂದ ಮಾಹಿತಿಯನ್ನ ಕೇಳಿದರೆ. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.